ಆಕಾಶವಾಣಿ ಬೆಂಗಳೂರು. ಈಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು. ಬೇಗ ಟಿಫಿನ್ ಪ್ಯಾಕ್ ಮಾಡಿ. ಸ್ಟುಡಿಯೋ ಸಮಯ ಸರಿಯಾಗಿ 6:50:40. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಎಲ್ಲ ನಮಸ್ಕಾರ. ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು. ಕೇಳುಗರೆ, ಕೃಷಿ, ಪಶುಸಂಗೋಪನೆ ಹಾಗೂ ತೋಟಗಾರಿಕೆಯಲ್ಲಿ ಆಸಕ್ತರಾಗಿರುವವರು ಮತ್ತು ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡವರಿಗೆ ವಿವಿಧ ವಿಷಯ ತಜ್ಞರು ಮಾಹಿತಿ ನೀಡುವ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ UAHS ನೇಗಿಲ ಮಿಡಿತ ಪ್ರತಿದಿನ ಬೆಳಗ್ಗೆ 6:40 ಪ್ರಸಾರವಾಗುತ್ತಿದೆ. ಕೇಳುಗರೆ, SSLC PUC ಹಾಗೂ ಪದವಿ ಆದ್ಮೇಲೆ ಯಾವ ವಿಷಯನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಇದೆಯಾ? ಅದಾದ ನಂತರ ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ PS ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, PES ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ರೀ ಮಾಲತಿ, ನಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ. ಫ್ರಿಡ್ಜ್ 18,000. ಅಯ್ಯೋ, ನಿನ್ನ ಟಿವಿ 14,000. ಎಲ್ಲ ಇವಳ ಈ ವಾಷಿಂಗ್ ಮಷೀನ್ 8,000. ಶಿವನೇ ಗತಿ. ಕೇಳುಗರೆ, ನೀವು ಮಿಕ್ಸಿ, ವಾಷಿಂಗ್ ಮಷೀನ್ ಬಳಸ್ತಾ ಇರ್ತೀರಾ ಅಲ್ವಾ? ಮನೆ ಕೂಡ ಕಟ್ಟಿಸ್ತಾ ಇರ್ತೀರಾ. ವ್ಯಾಪಾರಿಗಳಾಗಿರ್ಲಿ, ವೈದ್ಯರಾಗಿರ್ಲಿ, ಕೃಷಿಕರಾಗಿರಲಿ, ಓಡಾಟ ಮಾಡುವವರಾಗಿರ್ಲಿ, ಸಿಗದೆ ಹೋದರೆ ಕಾಲೆ ಕಾರು ನೆನಪಿರಲಿ. ಕೇಳುಗರೆ, ಹಲವು ವೈಜ್ಞಾನಿಕ ವಿಧಾನವನ್ನು ಗೊತ್ತಿಲ್ಲದೇನೆ ಬಳಸ್ತಾ ಇರ್ತೇವೆ. ಇಂತಹ ವೈಜ್ಞಾನಿಕ ಹಾಗೂ ತಾಂತ್ರಿಕ ಮಾಹಿತಿ ನೀಡುವ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಕಾರ್ಯಕ್ರಮ ಸರಣಿ JNNC ಶಿವಮೊಗ್ಗ ಇವರ ಸಹಯೋಗದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 9:05. ಕೇಳಿ, ಶಿವಮೊಗ್ಗದ JNNC ಸಹಯೋಗದ ಕಾರ್ಯಕ್ರಮ ಸರಣಿ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ಪ್ರತಿ ಬುಧವಾರ ಬೆಳಗ್ಗೆ 9:05. ಇದೊಂದು ಪ್ರಕಟಣೆ. ಸ್ವಚ್ಛತಾ ಹೀ ಸೇವಾ ಅಭಿಯಾನ 2024 ಅಂಗವಾಗಿ ಭಾರತೀಯ ಉಕ್ಕು ಪ್ರಾಧಿಕಾರದ ಒಂದು ಅಂಗಸಂಸ್ಥೆಯಾದ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಸ್ಥಾವರವು ಭದ್ರಾವತಿ ತಾಲೂಕಿನ 1ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನನ್ನ ಕನಸಿನ ಸ್ವಚ್ಛ ಭದ್ರಾವತಿ ಅಥವಾ ಕ್ಲೀನ್ ಭದ್ರಾವತಿ ಆಫ್ ಮೈ ಡ್ರೀಮ್ ವಿಷಯವಾಧರಿಸಿದ ಕುಳಿತು ಚಿತ್ರ ಬರೆಯುವ ಸ್ಪರ್ಧೆಯನ್ನು 22 ಸೆಪ್ಟೆಂಬರ್ 2024 ಭಾನುವಾರದಂದು ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 12 ರವರೆಗೆ VISL ಕ್ರೀಡಾಂಗಣ ಭದ್ರಾವತಿಯಲ್ಲಿ ಆಯೋಜಿಸುತ್ತಿದೆ. ಭಾಗವಹಿಸುವ ಎಲ್ಲಾ ವಿದ್ಯಾರ್ಥಿಗಳಿಗಾಗಿ ಪ್ರಮಾಣ ಪತ್ರ ವಿತರಿಸಲಾಗುವುದು. ಒಟ್ಟು 3 ವಿಭಾಗಗಳಿದ್ದು ಪ್ರತಿ ವಿಭಾಗದಲ್ಲಿ ಆಯ್ಕೆಯಾದ 5 ಅತ್ಯುತ್ತಮ ಚಿತ್ರಗಳಿಗೆ ಸೇಲಂ ಸ್ಟೈನ್ಲೆಸ್ ಸ್ಟೀಲ್ನ ಟಿಫಿನ್ ಸೆಟ್ಸ್ ಅನ್ನು ಬಹುಮಾನ ರೂಪದಲ್ಲಿ VISL ನ ಭದ್ರಾ ಅತಿಥಿ ಗೃಹದಲ್ಲಿ ದಿನಾಂಕ 2/10/2024 ಆಯೋಜಿಸಲಾಗುವ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ನೀಡಲಾಗುವುದು. ಸ್ಪರ್ಧಾಳುಗಳಿಗೆ ಡ್ರಾಯಿಂಗ್ ಶೀಟ್ಗಳನ್ನು ಮಾತ್ರವೇ ಕಂಪನಿಯಿಂದ ನೀಡಲಾಗುವುದು. ಉಳಿದ ಪರಿಕರಗಳಾದ ಕ್ರೇಯಾನ್ಸ್, ಡ್ರಾಯಿಂಗ್ ಪೆನ್ಸಿಲ್ಸ್, ವಾಟರ್ ಕಲರ್, ಪೇಂಟಿಂಗ್ ಬ್ರಷ್, ಪ್ಯಾಡ್ ಇತ್ಯಾದಿಗಳನ್ನು ಸ್ಪರ್ಧಾಳುಗಳೇ ತರತಕ್ಕದ್ದು. ಪ್ರತಿ ಶಾಲೆಯಿಂದ ಕಳುಹಿಸಬಹುದಾದ ವಿದ್ಯಾರ್ಥಿಗಳ ಸಂಖ್ಯೆಗೆ ಯಾವುದೇ ಮಿತಿ ಇರುವುದಿಲ್ಲ. ಈ ಸ್ಪರ್ಧೆಗೆ ಹೆಚ್ಚಿನ ಮಕ್ಕಳು ಭಾಗವಹಿಸಿ ತಮ್ಮ ಚಿತ್ರ ಬರೆಯುವ ಪ್ರತಿಭಾ ಕೌಶಲ್ಯವನ್ನು ಪ್ರದರ್ಶಿಸುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಮಹಾಪ್ರಬಂಧಕರಾದ ಎಲ್ ಪ್ರವೀಣ್ ಕುಮಾರ್ ಅವರು ಕೋರಿರುತ್ತಾರೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9080828912. ಇಮೇಲ್ ವಿಳಾಸ SAILVISLPR@gmail.com. ಪ್ರಕಟಣೆ ಕೇಳಿದಿರಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನ ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 10-9-8 ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ರೈತರಾದಂತಹ ಗುತ್ತೆಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮಲ್ಲಿ ಏನ್ ಕೃಷಿಗಳನ್ನು ಮಾಡಿದ್ದಾರೆ ಮತ್ತೆ ಅವರು ಈ ಕೃಷಿ ಜೊತೆಗೆ ಏನೇನು ಕೆಲಸಗಳನ್ನು ಮಾಡ್ತಾರೆ, ಆ ಒಂದು ಅನುಭವವನ್ನು ಅವರಿಂದ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುತ್ತೆಪ್ಪ ಅವರೇ. ನಮಸ್ಕಾರ. ನಮಸ್ಕಾರ ಗುತ್ತೆಪ್ಪ ಅವರೇ. ಎಷ್ಟೆಕರೆ ತಮ್ಮಲ್ಲಿ ಇರ್ತಕ್ಕಂಥ ಜಮೀನು ಸರ್? ನಮ್ಮಲ್ಲಿ 1 ಎಕರೆ ಇದೆ ಸರ್ ಜಮೀನು. ಅದರಲ್ಲಿ ಜೋಳ ಮಾಡಿದ್ದೀವಿ. ಜೋಳ ಇಳುವರಿ ಚೆನ್ನಾಗ್ ಬರುತ್ತೆ. 1 ಎಕರೆ ಮಾತ್ರ ಇರೋದು? ಕೇವಲ ಜೋಳ ಮಾತ್ರ ಮಾಡಿರೋದು? ಹೌದು ಸರ್, ಜೋಳ ಅಷ್ಟೇ ಮಾಡಿರೋದು. ಈ ಕಡೆ ಭಾಗದಲ್ಲೆಲ್ಲ ಬೇರೆ ಬೇರೆ ಬೆಳೆಗಳು ಅಂದ್ರೆ ತೋಟ ಜಾಸ್ತಿ ಮಾಡಿರೋದನ್ನ ನಾವು ನೋಡ್ತೀವಿ, ನೀವು ಬರೀ ಜೋಳನೇ ಅಂತೀರಾ, ಕಾರಣ ಏನು ಅಂತ? ಕಾರಣ ಅಂದ್ರೆ ನಮಗೆ ಕೆರೆ ಕೆಳಗೆ ಏನಿಲ್ಲ ಸರ್, ಅದು ಬೋರ್ ಮಾಡ್ಬೋದು. ಬೋರ್ ಮಾಡಿದ್ಮೇಲೆ ನಾವು ಅಡಿಕೆ ಮಾಡ್ಬೋದು, ಬೇರೆ ಪೀಕ್ ಬೇರೆ ಏನಾದ್ರೂ ಮಾಡ್ಬೋದು. ಹಾಗಾಗಿ ನಮಗೆ ಬೋರ್ ಇರಲಿದ್ದ ಮಳೆಗಾಲದ ಮಾತ್ರ ಮಾಡ್ತೇವೆ ಸರ್ ನಾವು. ಅಂದ್ರೆ ಬೋರ್ ಇದ್ರೆ ತಾವು ಬೇರೆ ಬೇರೆ ಬೆಳೆಗಳನ್ನು ಬೆಳಿತಿದ್ರಿ? ಹಾ, ಬೆಳಿತೇವೆ ಸರ್. ತರಕಾರಿ ಮಾಡ್ಬೋದು, ಏಲಕ್ಕಿ ಗಿಡ, ಅವೆಲ್ಲ ಮಾಡ್ಬೋದು ಸರ್, ತುಂಬಾ ಮಾಡ್ಕೊಬಹುದು. ಅದರಲ್ಲಿ ಈ ಬೋರ್ ಇಲ್ಲ ಉದ್ದೇಶಕ್ಕೆ ಮಳೆಗಾಲದಷ್ಟೇ ಜೋಳ ಬೆಳಿತೀವಿ. ಈ ಶಿರಾಳಕೊಪ್ಪ, ಈ ಭಾಗದಲ್ಲಿ ಹೆಚ್ಚಾನ್ ಹೆಚ್ಚು ರೈತರು ಏನ್ ಬೆಳೆಗಳನ್ನ ಬೆಳ್ಕೋತಾರೆ ಅಂತ ತಾವ್ ಹೇಳೋದು? ಸರ್, ಅಡಿಕೆ ತೋಟನ ಬಹಳ ಇರೋದು ಈ ಕಡೆ ಸೈಡ್ ಎಲ್ಲ. ಅಡಿಕೆ ತೋಟ ನಾಟಿ ಬಿಟ್ರೆ ಒಂದ್ ಸ್ವಲ್ಪ ತರಕಾರಿ ಮಾಡ್ತಾರೆ ಸರ್, ಅದು ಬಿಟ್ರೆ ಬೇರೆ ಏನು ಇಲ್ಲ ಸರ್. ಏನಕ್ಕೋಸ್ಕರ ಇಷ್ಟನ್ನೇ ಈಗ ಅಡಿಕೆನೇ ಜಾಸ್ತಿ ಅವಲಂಬನೆ ಮಾಡಿದ್ದಾರೆ ಅಂತ ಹೇಳ್ತಾರೆ, ಕಾರಣ ಏನು? ಮುಂಚೆ ಏನ್ ಬೆಳೆಗಳನ್ನ ಬೆಳ್ಕೊಂಡಿದ್ರು? ಮುಂಚೆ ಎಲ್ಲ ಜೋಳ, ರಾಗಿ ಅವೆಲ್ಲ ಮಾಡ್ತಿದ್ರು ಸರ್. ಈಗೆಲ್ಲ ಅಡಿಕೆ ತುಂಬಾ ರೇಟ್ ಇರೋದ್ರಿಂದ ಆಮೇಲೆ ಅದರಿಂದನೇ ಬಹಳ ತೋಟ ಮಾಡ್ತಾ ಇದಾರೆ. ಈಗ ರೇಟ್ ಇಂಪ್ರೂವ್ ಇದೆ, ಅದರಿಂದ ತೋಟನೇ ಬಹಳ ಆಗಿದೆ ಸರ್ ಈ ಕಡೆ. ಹಾಗಾಗಿ ತೋಟ ಇದೆ. ಜೊತೆಗೆ ತಮ್ಮಲ್ಲಿರ್ತಕ್ಕಂತ 1 ಎಕರೆಯಲ್ಲಿ ಜೋಳ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ಮಾಡ್ತಿದ್ರಿ, ಆ ಒಂದು ಕೃಷಿ ಬಗ್ಗೆ ತಾವು ಹೇಳೋದಾದ್ರೆ? ಸರ್, ನಾವು ಸುಮಾರು 8-9 ವರ್ಷದಿಂದ ಮಾಡ್ತಿದ್ದೀವಿ. ಮಾಡಿದ್ರು ಇಳುವರಿ ಅವಾಗೆಲ್ಲ ಕಮ್ಮಿ ಬರ್ತಿತ್ತು, ಈಗ ಪರವಾಗಿಲ್ಲ ಸರ್, ಚೆನ್ನಾಗ್ ಬರ್ತಾ ಇದೆ. 1 ಕ್ವಿಂಟಲ್ ಬರುತ್ತೆ 1 ಎಕರೆಕ್ಕೆ, 28-30 ಕ್ವಿಂಟಲ್ ಬರುತ್ತೆ. ಅದಕ್ಕೆ ಜೋಳ, DKC ಒಳ್ಳೊಳ್ಳೆ ತಳಿ ಆಗ್ತದೆ, ಹೊಸ ಹೊಸ ಬರೋವೆಲ್ಲ ಹಾಕ್ತಿದ್ದೆ ಸರ್, ಹಂಗಾಗಿ ಇಳುವರಿ ಚೆನ್ನಾಗ್ ಬರ್ತಾ ಇತ್ತು. ಯಾವ್ಯಾವ ತಳಿಗಳು ತಮಗೆ ಹೊಸ ಹೊಸದ್ ಬರೋದು, ಚೆನ್ನಾಗ್ ಬರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ, ಯಾವ್ದು ಹಾಕಿದಿರ? ಈಗ DKC ಅಂತ ಒಂದು ಅದೊಂದು ಪ್ಯಾಕೆಟ್ ಹಾಕಿದ್ವಿ ಸರ್, ಅದು 4 ಕೆಜಿದು. ಆಮೇಲೆ ಹೈಟೆಕ್ ಅಂತ ಒಂದು ತಂದಿದೀವಿ, ಅದು ಅವೆರಡು ಚೆನ್ನಾಗ್ ಬರ್ತಾ ಇದೆ ಸರ್. ಹೋದ 1-3 ವರ್ಷದಿಂದ ಅದನ್ನೇ ಮಾಡ್ತಾ ಇದೀನಿ, ಚೆನ್ನಾಗ್ ಬರ್ತಾ ಇತ್ತೆ ಬೆಳೆ. ಮುಂಚೆ ಎಲ್ಲ ಯಾವ್ದು ಹಾಕಿದ್ರಿ? ಮುಂಚೆ ಬೇರೆ CP ಅಂತ ಹಾಕ್ತಾ ಇದ್ದೆ, ಅದು ಬರಲಿಲ್ಲ ಸರಿಯಾಗಿ. ಆಮೇಲೆ ಇನ್ನೊಂದು NK ಅಂತ ಹಾಕಿದೆ, ಅದು ನಮ್ ನೆಲಕ್ಕೆ ಯಾಕೆ ಇಳುವರಿ ಚೆನ್ನಾಗ್ ಬರ್ಲಿಲ್ಲ, ಆದ್ರಿಂದ ಇವನ್ ಚೇಂಜ್ ಮಾಡಿದ್ರಿಂದ ಇವು ಚೆನ್ನಾಗ್ ಬರ್ತಾ ಇದಾವ ಈಗ ಇಳುವರಿ. ಇಳುವರಿ ಬರ್ತಾ ಇದೆ ಅಂತ ಹೇಳ್ತೀರಿ, ಮತ್ತೆ ತಮ್ಮ ಭೂಮಿ ಬಗ್ಗೆ ಹೇಳಿದ್ರಿ, ಯಾವ ರೀತಿಯಾದ ಒಂದು ಭೂಮಿ ತಮ್ಮಲ್ಲಿರ್ತಕ್ಕಂಥದ್ದು, ಜೋಳಕ್ಕೆ ಅನುಕೂಲವೋ ಏನು ಅಂತ? ಅದು ಸ್ವಲ್ಪ ಗೊಚ್ಚ ನೆಲ ಬರುತ್ತೆ ಸರ್ ನಮ್ದು ಭೂಮಿ, ಅದಕ್ಕೆ ಚೆನ್ನಾಗಿ ಉಳುಮೆ ಮಾಡ್ತೀವಿ. ಉಳುಮೆ ಮಾಡಿ ಕ್ಲೀನ್ ನೀಟಾಗಿ ಹದ ಮಾಡಿ ಹಾಕ್ತೇವೆ. ಆಮೇಲೆ ಅದಕ್ಕೆ ಮೊದಲೇ ಮಾಡ್ಬೇಕಾರ ಡಿ ಎ ಪಿ ಅದನ್ನೆಲ್ಲ ಕೊಡ್ತೇವೆ ಫಸ್ಟಿಗೆ. ಫಸ್ಟಿಗೆ ಜೋಳ ಹಾಕೋ ಹೊತ್ತಿನ ಭೂಮಿಗೆ ಕೊಟ್ಬಿಡ್ತೇವೆ ಸರ್ ನಾವು. ಅದಕ್ಕೆ ಒಂದ್ ಸ್ವಲ್ಪ ವೀರ್ಯ ಡಿ ಎ ಪಿ ಮಿಕ್ಸ್ ಮಾಡಿ ಕೆಳಗೆ ಕೊಟ್ಬಿಡ್ತೇವೆ, ಬೆಡ್ಡಿಗೆ ಕೊಟ್ಬಿಡ್ತೇವೆ. ಎಷ್ಟೆಷ್ಟು ಬೀಜಗಳನ್ನು ತಾವು ಬಿತ್ತದೋ ಅಂತ ಎಷ್ಟು ಇಡ್ತೀರಿ? ಒಂದು ಚೌಟು ಗೇಣಿಗೆ ದೂರ ಮಾಡಿ ಹಾಕ್ತೇವೆ ಸರ್ ನಾವು ಭೂಮಿಗೆ. ಆಮೇಲೆ ಈ ಟ್ಯಾಕ್ಟ್ರಲ್ಲೇ ಸಾಲು ಹೊಡಿಸ್ತಿದ್ದೀವಿ, ಟ್ಯಾಕ್ಟ್ರಲ್ಲೇನೆ ಮುಚ್ಚಿಬಿಡ್ತೇವೆ. ರೋಟ್ರಿ ಬರುತ್ತಲ್ಲ ಈಗ, ಅದರಲ್ಲೇ ಮುಚ್ಚಿಬಿಡ್ತೇವೆ. ಅದು ನೀಟಾಗಿ ಕ್ಲೀನ್ ಆಗಿ ಇದಾಗ್ಬಿಡುತ್ತೆ. ಏನು ತೊಂದರೆ ಆಗಲ್ಲ? ತೊಂದರೆ ಏನಾಗಲ್ಲ ಸರ್. ಕಾಳೇನು ಬಾಳ್ಡಲ್ಲ, ಸಾಲಿನ ಅಲ್ಲೇ ಇರುತ್ತೆ, ಚೆನ್ನಾಗುತ್ತೆ. ಎಷ್ಟು ದಿನ ನಂತರವಾಗಿ ಮೊಳಕೆ ಪ್ರಾರಂಭವಾಗೋದು? ಅದು ಮೂರ್ ದಿವಸ, ಒಟ್ಟ ಆರ್ ದಿವಸ ಕ್ಲೀನ್ ನೀಟಾಗಿ ಸಾಲ್ ಕಾಣುತ್ತೆ ಸರ್. ಆರ್ ದಿವಸಕ್ಕೆ ನೀಟಾಗಿ ಸಾಲ್ ಕಾಣುತ್ತೆ. ಎಷ್ಟು ಸಾಲ್ ಮಾಡ್ತೀರಿ, ಯಾವ ರೀತಿ ಅಂತ? ಸಾಲು ಒಂದೂವರೆ ಫುಟ್ ಇರುತ್ತೆ ಸರ್. ಅದು ಒಂದೂವರೆ ಫುಟ್ ಇರುತ್ತೆ. ಟ್ಯಾಕ್ಟ್ರಿಯಲ್ಲೇ ಎಲ್ಲ ಸೆಟ್ ಮಾಡಿರ್ತಾರೆ ಸಾಲ್, ಅದರಲ್ಲೇ ಹೊಡಿಸ್ತೇವೆ. ತಾವು ಕೈ ಬಿತ್ತಿಗೆ ಮಾಡೋದು? ಕೈ ಬಿತ್ತಿಗೆ ಕೈಯಲ್ಲೇ ಮಾಡ್ತಾರೆ ಸರ್, ಸಾಲ್ ಮಾತ್ರ ಟ್ಯಾಕ್ಟ್ರಲ್ಲಿ ಹೊಡಿಸ್ತೇವೆ. ಮಳೆ ಬಿದ್ರೆ ಮಾತ್ರ ಬೆಳೆ? ಮಳೆ ಬಿದ್ರೆ ಮಾತ್ರ ಬೆಳೆ ಸರ್ ನಮ್ದು. ನಮ್ದು ಅದು ಒಂದ್ ಎಕರೆದಲ್ಲಿ ಬೋರ್ ಎಲ್ಲ ಇಲ್ಲಲ್ಲ, ಹಂಗಾಗಿ ಮಳೆ ನೋಡೇ ಮಾಡೋದು ಅದನ್ನ. ಆಮೇಲೆ ಬೇಸಿಗೆಗೆ ಬೇಸೆ ಹೊಡೆದು ಉಳುಮೆ ಮಾಡಿ ಕೈ ಬಿಟ್ಬಿಡ್ತೇವೆ, ಅದು ಕಾಯ್ತೈತಲ್ಲ. ಆಮೇಲೆ ಮಳೆಗಾಲಕ್ಕೆ ಅಷ್ಟೇ ಮಾಡೋದು. ಕೇವಲ ಮಳೆಗಾಲ ಟೈಮಲ್ಲಿ ಮಾತ್ರ? ಹೌದು ಸರ್, ಹೌದು, ಮಳೆಗಾಲಕ್ಕೆ ಮಾತ್ರ ಮಾಡೋದು. ಒಟ್ಟಾರಿಗೆ ಒಂದ್ ಎಕರೆಯಲ್ಲಿ ಎಷ್ಟು ತಾವು ಇಳುವರಿ ತೆಗೆಯೋದು, ಯಾವ್ದು ಯಾವ ರೀತಿ ಬರುತ್ತೆ ಅಂತ ಹೇಳ್ತೀರಿ? ಈಗ ಅದೇ 28-30 ಕ್ವಿಂಟಲ್ ಅಂತೂ ಇಳುವರಿ ಬಂದೇ ಬರುತ್ತೆ ಸರ್. ಫಸ್ಟಿಗೆಲ್ಲ ಒಂದು 10 ಚೀಲ, 10 ಕ್ವಿಂಟಲ್, 15 ಕ್ವಿಂಟಲ್ ಅಷ್ಟೇ ಬರೋದು ಫಸ್ಟಿಗೆಲ್ಲ. ಈಗೆಲ್ಲ ಪರವಾಗಿಲ್ಲ ಸರ್, ಚೆನ್ನಾಗ್ ಬರ್ತೈತಿ. ಅದಕ್ಕೆ ಗೊಬ್ಬರನೆಲ್ಲ ನಾವು ವೀರ್ಯೋ, ಪೊಟ್ಯಾಶು, ಡಿ ಎಂ ಪಿ ಅವನ್ನೆಲ್ಲ ಒಂದ್ 3-4 ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತೇವೆ ಸರ್. ಎರಡನೇ ಸರಿ ಹಾಕ್ತವಲ್ಲ ಬೆಡ್ಡಿಂದ ಬಿಟ್ಟು ಆಮ್ ನಂತರ ಹಾಕ್ತೇವಲ್ಲ, ಅವಾಗ ಅಷ್ಟು ಮಿಕ್ಸ್ ಮಾಡಿ ಹಾಕ್ತೇವೆ ಸರ್. ರೋಗಗಳ ಬಗ್ಗೆ ಹೇಳೋದಾದ್ರೆ, ರೋಗಗಳು ಅಂದ್ರೆ ಒಂದ್ ಸುಳಿ ರೋಗ ಒಂದ್ ಬರುತ್ತೆ ಸರ್, ಹಾಕಿ ಒಂದ್ 15-20 ದಿವಸದೊಳಗೆ. ಅವಾಗ ಒಂದ್ಸರಿ ಸಿಂಪಡಣೆ ಮಾಡಿದ್ರೆ ಮುಗಿತ್ ಸರ್, ಆಮೇಲೆ ಯಾವ್ದು ಇರಲ್ಲ. ಇನ್ನೇನು ಹುಳ ಒಂದ್ ಬರುತ್ತೆ, ಸುಳಿ ಹುಳ ಅಂತ ಬರುತ್ತೆ, ಅದಕ್ಕೆಲ್ಲ ಮಾಮೂಲಾಗಿ ಔಷಧಿ ಸಿಗುತ್ತೆ ಸರ್ ಔಷಧಿ ಅಂಗಡಿಯಲ್ಲಿ, ಅದನ್ನ ತಂದು ಸಿಂಪಡಣೆ ಮಾಡಿದ್ರೆ ಸರಿ ಆಗುತ್ತೆ. ಈ ಹುಳ ಅಂತ ಹೇಳಿದ್ರಲ್ಲ, ಏನಕ್ಕೋಸ್ಕರ ಕಾರಣ ಏನಂತ ತಿಳ್ಕೊಂಡಿದ್ದೀರಿ? ಕಾರಣ ಅಂದ್ರೆ ಸುಳಿ ತಿಂತಾ ಇರುತ್ತೆ ಸರ್, ಅದು ಸುಳಿನೇ ತಿಂತಾ ಇರುತ್ತೆ. ಆಕವತ್ನಾಗ ಕೆಲವರು ಗೊಬ್ಬರನೂ ಹಾಕ್ತಾರೆ ಸುಳಿಗೆ, ಹುಳ ಸಾಯ್ತೈತಿ ಅಂತ. ನಾವು ಕೆಲವು ಹಾಕಿದೀವಿ, ಅದು ಕೆಲವತ್ರ ಸಾಯ್ತು, ಕೆಲವತ್ರ ಸಾಯ್ಲಿಲ್ಲ, ಹಂಗಾಗಿ ಔಷಧಿ ತಂದು ಸಿಂಪಡಣೆ ಮಾಡಿದೀವಿ. ಸಿಂಪಡಣೆ ಮಾಡೋದ್ರಿಂದ ಯಾವ ರೀತಿ ತಮಗೆ ಕಂಡಿದ್ದು? ಇಲ್ಲ, ಅವಾಗೆಲ್ಲ ಕ್ಲಿಯರ್ ಆಯ್ತು ಸರ್, ಅದು ಹುಳ ಮೇಲ್ಗಡೆ ಬಂದು ಸಾಯ್ತೈತಿ. ಸುಳಿಗೆ ಔಷಧಿ ಬಿತ್ತು ಅಂದ್ರೆ ಅದು ಸುಳಿ ಒಳಗಿರೋ ಹುಳ ಬಂದು ಸಾಯ್ತೈತಿ, ಅದು ಮೇಲ್ಗಡೆ ಬಂದು ಸಾಯ್ತೈತಿ. ಕೀಟದ ನಿರ್ವಹಣೆ ಆ ರೀತಿ ಮಾಡ್ತೀರಿ? ಆ ರೀತಿ ಮಾಡ್ತೇವೆ ಸರ್. ನಾವು ಕೃಷಿ ಇಲಾಖೆಯಿಂದ ಪಡ್ಕೊಂಡಿದ್ದ ಯಾವ ತರ ಮಾಹಿತಿ? ಇಲ್ಲ ಸರ್, ನಾವು ಕೃಷಿ ಆಫೀಸಿಗೆ ಏನು ಹೋಗ್ಲಿಲ್ಲ, ಗೊಬ್ಬರದ ಅಂಗಡಿಯಲ್ಲಿ ಔಷಧಿ ಅಂಗಡಿಯಲ್ಲೇ ಕೇಳಿದ್ವಿ, ಹಿಂಗ ಅಂತ ಮಾಹಿತಿ ಕೊಟ್ಟರು, ಆ ತರ ಮಾಡಿದ್ವಿ. ಒಟ್ಟಾರೆ ಇಳುವರಿ ಎಷ್ಟು ಬಂತು ಅಂತ ಹೇಳ್ತೀರಿ? 28-30 ಕ್ವಿಂಟಲ್ ಮಾತ್ರ ನಮಗೆ ಬಂದಿದೆ ಇಳುವರಿ. ಏನ್ ಮಾಡ್ತೀರ ಅದನ್ನ, ಯಾವ ರೀತಿ? ಅದನ್ನ ತಂದು ಎಲ್ಲ ಇದ್ ಮಾಡಿದ್ಮೇಲೆ ಅಲ್ಲೇ ಊರಲ್ಲೇ ಬಂದು ಒಯ್ತಾರ ಸರ್, ಬೇರೆಯವರು ಒಯ್ತಾರೆ ಬಂದು. ನೀವು ಅಲ್ಲಿಗೆ ಮಾರ್ಕೆಟ್ಗೆ ಕೊಡಲ್ಲ, ಇಲ್ಲಿಗೆ ಬರ್ತಾ ಇಲ್ಲ ಸರ್? ಮಾರ್ಕೆಟ್ಗೆ ಏನು ಒಯ್ಯಲ್ಲ, ಮತ್ತೆ ಮಾರ್ಕೆಟ್ ಒಯ್ಬೇಕಂದ್ರೆ ನಮಗೆಲ್ಲ ಅವು ಚೀಲದ ಬಾಡಿಗೆ ಗಿಡಿಗೆ ಎಲ್ಲ ಬರುತ್ತೆ, ಇಲ್ಲಾದ್ರೆ ಅದೇನು ಬರಲ್ಲ, ಅವರೇ ಬಂದು ಒಯ್ತಾರ. ಖರ್ಚು ಒಂದು 10-12 ಸಾವಿರ ಹಿಂಗ್ ಬರುತ್ತೆ ಸರ್ ನಮಗೆ. ಒಂದ್ಸರಿ ಇದ್ ಮಾಡಿ ಎಲ್ಲ ಮಾಡೋತ್ಗಿನ ಒಂದು 15,000 ಬರುತ್ತೆ. ಜೋಳ ಟ್ಯಾಕ್ಟ್ರಿ ಮಿಷನ್ ಎಲ್ಲ ಮಾಡೋತ್ಗಿನ ಒಂದು 15,000 ಬರುತ್ತೆ ಸರ್. ನಾವೇ ಔಷಧಿ ಹೊಡಿಯೋದು, ಗೊಬ್ಬರ ಹಾಕೋದು ಎಲ್ಲ ನಾವೇ ಮಾಡ್ಕೊಂತೀವಿ, ಬೇರೆ ಏನು ಹಚ್ಚಲ್ಲ, ಹಂಗಾಗಿ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಲಾಭ ಎಷ್ಟು ಬಂತು ಅಂತೀರ? ಲಾಭ ಒಂದು ಬರುತ್ತೆ ಸರ್, ಈಗ ಅದು ಅಷ್ಟೇ ಆದ್ರೂ ಒಂದು 50-60 ಸಾವಿರ ನಮಗೆ ಲಾಭ ಸಿಗುತ್ತೆ. ಖರ್ಚು ಕಳೆದು. ಜೋಳ ಒಳ್ಳೇದು ಅಂತೀರ, ಮತ್ತೆ ಯಾವ ಜೋಳ ತಾವ ಹಾಕಿರೋದು? ಜೋಳ ಒಳ್ಳೇದ ಸರ್, ಅದು ಡಿ ಕೆ ಸಿ ಒಂದು ಹಾಕಿದ್ದೀನಿ, ಅದೇ ಹೈಟೆಕ್ ಅಂತ ಒಂದು, ಅವ ಎರಡು ಪ್ಯಾಕೆಟ್ ಹಾಕಿದ್ದೆ ಒಂದ್ ಎಕರೆಗೆ. ಚೆನ್ನಾಗಿದೆ ಸರ್ ಜೋಳ, ಈ ಸರಿನೂ ಒಳ್ಳೆ ಚೆನ್ನಾಗಿದೆ, ತೆನೆ ಉದ್ದ ಇದೆ, ದಪ್ಪ ಇದೆ, ಚೆನ್ನಾಗಿದೆ. ಏನ ಅದ್ರ ಜೊತೆಗೆ ತಾವು ಬೇರೆ ಒಂದು ಆದಾಯಕ್ಕೋಸ್ಕರವಾಗಿ ಬೇರೆ ಒಂದು ತೋಟಗಳಲ್ಲಿ ಮತ್ತೆ ಅಡಕೆ ಗಿಡ ಅವೆಲ್ಲ ಹೇಳಿದ್ರಿ? ನಾವು ಮಾಡ್ತೇವೆ ಸರ್, ಸಸಿ ಎಲ್ಲ ಮಾಡ್ತೀವಿ, ಬೇರೆ ತೋಟಗಳಲ್ಲೆಲ್ಲ ಕೆಲಸ ಮಾಡ್ತೀವಿ. ಅವಾಗ ನಾ ಸಸಿ ಒಂದ್ ಸ್ವಲ್ಪ ಒಂದು 2-3 ಸಾವಿರ ಸಸಿ ಮಾಡಿ ಮಾರ್ತೀನಿ. ಅದು ಒಂದು ಸ್ವಉದ್ಯೋಗ ತಮಗೆ ಇದ್ರ ಜೊತೆಗೆ? ಹೌದೌದು, ಅದು ಒಂದು ಉದ್ಯೋಗ. ಒಂದು ಸುಮಾರು ಒಂದು 5-6 ವರ್ಷದಿಂದ ಆ ಕೆಲಸ ಮಾಡ್ಕೊಂತ ಬರ್ತಾ ಇದ್ದೀನಿ. ತಮ್ಮಲ್ಲಿರ್ತಕ್ಕಂಥದ್ದು 1 ಎಕರೆ ಜಮೀನು, ಅದರಲ್ಲಿ ತಾವು ಈ ಒಂದು ಗಿಡಗಳನ್ನ ಸಸಿಗಳನ್ನ ಮಾಡ್ತೀರಾ, ಯಾವ ರೀತಿ ಅಂತ? ನಿಮಗೆ ಆ ಸಸಿಗಳಿಗೆ ಬೀಜ ಬಹಳ ಮುಖ್ಯವಾಗುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಅದು ಬೀಜ ಮುಖ್ಯ ಅಂದ್ರೆ ಒಂದು 35-40-50 ವರ್ಷದ ಒಳಗಿನವಕ್ಕಂತೂ ಬೀಜ ತರಕ್ ಬರಲ್ಲ ಸರ್, ಅದ್ರ ಮೇಲೆ ತರಬೇಕು. ಅದು ಒಳ್ಳೆ ಹಳೆ ಮರದ ನೋಡಿ ಬೀಜ ತರಬೇಕು, ಅದು ಒಳ್ಳೆ ಬೀಜನೇ ತರಬೇಕು, ದೀರ್ಘ ದಪ್ಪ ಬೀಜ ಆಗಂಗಿಲ್ಲ. ಸಣ್ಣ ಬೀಜ ಮೀಡಿಯಂ ಬೀಜನೇ ತರಬೇಕು ನೋಡಿ. ಅದನ್ನ ತಂದು ನೀಟಾಗಿ ಒಂದು ದಿವಸ ಚೀಲದಲ್ಲೇ ಹಾಕಿಡ್ತೇವೆ ಅದನ್ನ ಬೀಜನ. ಆಮೇಲೆ ಒಂದ್ ಎರಡು ದಿವಸ ಬಿಟ್ಟು ನೆಲಕ್ಕೆ ಹಾಕ್ತೇವೆ ಸರ್. ಹಾಕಿ ನೆರಳಲ್ಲೇ ಒಂದ್ ಮೂರು ದಿವಸ ಆರ್ಬೇಕು, ಅದು ಬತ್ತಬೇಕು, ಅದ್ರ ಸಿಪ್ಪೆ ಬತ್ತಬೇಕು. ಬತ್ತಿದ ಮೇಲೆ ಅದನ್ನ ಮಣ್ಣು ಹದ ಮಾಡಿ ಆಮೇಲೆ ಅದನ್ನ ಬೀಜನ ನಾಟಿ ಮಾಡಕ್ಕೆ ಇದ್ ಮಾಡ್ತೇವೆ. ಅದ್ರ ಮೇಲೆ ತಳ್ಳು ಮಣ್ಣು ಹಾಕಿ ಮೇಲ್ಗಡೆ ಮತ್ತ ರೌದಿ ಅದನ್ನೆಲ್ಲ ಮುಚ್ಚುತ್ತೇವೆ. ಅದ್ರ ಮೇಲೆ ನೆರಳಿರ್ಬೇಕು ಸರ್ ಸ್ವಲ್ಪ ನೆರಳ. ಏನಕ್ಕೋಸ್ಕರ? ಅದು ಮೂಗು ಮೆಳಕೆ ಬರ್ಬೇಕಲ್ಲ, ಬೀಜ ಮೆಳಕೆ ಮಾಡ್ತಾವಲ್ ಸರ್, ಅದಕ್ಕೆ ಕ್ಲೀನ್ ಆಗಿ ಮಣ್ಣೆಲ್ಲ ಹದ ಮಾಡಿ ಮಾಡ್ಬೇಕು. ಆ ತೊಟ್ಟಿರೋದೆಲ್ಲ ಮೇಲ್ಗಡೆನೆ ಇರ್ಬೇಕು, ಹಿಂಗ ಕ್ಲೀನ್ ಆಗಿ ಮಾಡಿ ಇಟ್ಟಿರ್ಬೇಕು ಅದನ್ನ. ಈ ಒಂದು ಗಿಡ ಮಾಡೋ ಸಮಯದಲ್ಲಿ ಅಂದ್ರೆ ಈ ಬೀಜನ ಹಾಕೋ ಸಮಯದಲ್ಲಿ ಆ ಮಣ್ಣಿಗೆ ಏನೇನ್ ಮಿಶ್ರಣಗಳನ್ನ ಮಾಡ್ತಿರೋ ತಾವು ಸರ್? ಕೇವಲ ಮಣ್ಣನ್ನು ಅದಕ್ಕೆ ಜೊತೆ ಗೊಬ್ಬರನು ಯಾವ ತರ ಅಂತ ಸರ್? ಫಸ್ಟ್ ನಾಟಿ ಮಾಡ್ಬೇಕ್ರ ಮೊದಲ ಮೆಳಕೆ ಬರೋ ಅನ್ನ ಸಂದರ್ಭದಲ್ಲಿ ನಾವೇನು ಹಾಕಲ್ಲ, ಮಣ್ಣು ಹದವಾಗಿ ಕೊಚ್ಚಿ ಅದ್ರ ಮೇಲೆ ಮತ್ತ ಬೀಜನೆಲ್ಲ ಇಟ್ಟು ಆಮೇಲೆ ಮಣ್ಣು ಹಾಕಿ ಮೇಲೆ ರೌದೆ ಹಾಕಿ ಇದು ಮಾಡಿರ್ತೇವಲ್ಲ ಸರ್, ಅವಾಗ ಏನು ಮಾಡಲ್ಲ, ಮೇಲ್ಗಡೆ ಒಂದ್ ಸ್ವಲ್ಪ ನೆರಳು ಮಾಡಿರ್ತೇವೆ. ಸಸಿ ಮೂಗು ಒಂದು 3 ಇಂಚಿಂದ 4 ಇಂಚ್ ಬಂದ ಮೇಲೆ ಪ್ಯಾಕೆಟ್ ಮಾಡೋ ಹೊತ್ತಿನ ಮಾತ್ರ ಮಾಡ್ತೇವೆ ಸರ್. ನಾವು ಏನೇನು ಮಿಶ್ರಣ ಮಾಡ್ತೀರಾ ಮಣ್ಣಿಗೆ ಸರ್? ಹೊರಗಿಂದ ಮಣ್ಣು ಒಳ್ಳೆ ಹುಡಿ ಮಣ್ಣು ಫಲವತ್ತಾದ ಮಣ್ಣು ತರ್ತೇವೆ. ತಂದು ಅದಕ್ಕೆ ಒಂದು 10-12 ಬುಟ್ಟಿಯಷ್ಟು ಮಣ್ಣು ಹಾಕಿದ್ರೆ ಅದನ್ನ ಕ್ಲೀನ್ ಹೆಂಡೆ ಪಂಡೆ ಇದ್ದದ್ದು ಮೊದಲು ಒಂದ್ಸರಿ ನೆನ್ಸ್ಬೇಕು. ನೆನೆಸಿ ಹದ ಮಾಡ್ಬೇಕು, ಕೊಚ್ಚಬೇಕು ನೀಟಾಗಿ, ಸಣ್ಣದಾಗ್ಬೇಕು ಸರ್ ಅದು. ಆದ್ಮೇಲೆ ಒಂದ್ 10-15 ಬುಟ್ಟಿ ಹಾಕಿದ್ರೆ ಮಣ್ಣು ಹಾಕಿ ಒಂದೆರಡು ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಹಾಕಿ ಮಿಶ್ರಣ ಮಾಡ್ಬೇಕು, ನೀಟಾಗಿ ಮಿಶ್ರಣ ಮಾಡಿ ಆ ನಂತರ ಪ್ಯಾಕೆಟ್ ಮಾಡ್ಬೇಕು. ಒಂದು 1 ಕೆಜಿದ ಆದ್ರೂ ಬರ್ತೈತೆ, 2 ಕೆಜಿದ ಆದ್ರೂ ಬರ್ತೈತೆ. ಅವರು ಮಾಡೋರು 5 ಕೆಜಿ ಮಟ್ಟನು ಮಾಡ್ತಾರ ಪ್ಯಾಕೆಟ್, ನಾವು 1 ಕೆಜಿ ಪ್ಯಾಕೆಟ್ ನಲ್ಲೇ ಮಾಡ್ತೇವೆ. ಎಷ್ಟು ಗಿಡ ಮಾಡ್ತೀರಾ 1 ಕೆಜಿ ಪ್ಯಾಕೆಟ್ ಸರ್? ನಾವು 2-3 ಸಾವಿರ ಗಿಡ ಮಾಡ್ತೇವೆ ಸರ್. ನಾವು 1 ಕೆಜಿ ಪ್ಯಾಕೆಟ್ ಅದನ್ನ ತರ್ತೇವೆ, ಒಂದು 3 ಸಾವಿರ ಪ್ಯಾಕೆಟ್ ತರ. ನಾವು ಬೀಜ ಎಷ್ಟು ಹಾಕಿರ್ತೇವೆ ಅಷ್ಟು ತರ್ತೇವೆ. ಅದು ಬೀಜ ಒಂದು 3 ಸಾವಿರ ಹಾಕಿದ್ರೆ ಬೀಜನ 2.5 ಸಾವಿರ ಹಿಂಗ್ ಬರ್ತೈತೆ. ಸ್ವಲ್ಪ ಹೋಗ್ಬಿಡ್ತೈತೆ, ಮೂಗೆಲ್ಲ ಇದಾಗಿ ಇರುವೆ ಪರವೆ ತಿಂದು ಅವೆಲ್ಲ ಹೋಗಿರ್ತವೆ. ಅದೊಂದು 2.5-3 ಸಾವಿರ ಹಾಕಿದ್ರೆ 2.5 ಸಾವಿರ ಬೀಜ ನೀಟಾ ಬರುತ್ತೆ, ಸಸಿ ಬರುತ್ತೆ. ಈ ಪ್ಯಾಕೆಟ್ ಇಲ್ಲದ ಸಸಿನ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಪ್ರಾರಂಭದ ಹಂತದಿಂದ ಸರ್? ಪ್ಯಾಕೆಟ್ಗೆ ಹಾಕ್ಬೇಕು ಅಂದ್ರೆ ಒಂದು ಅದನ್ನ ನೀಟ ಮಿಶ್ರಣ ಮಾಡ್ತಿರ್ತಾವಲ್ಲ, ಅದನ್ನ ಸಸಿ ನೋಡ್ತೇವೆ ಸರ್. ಸಸಿ ಬಹಳ ಉದ್ದ ಇತ್ತು ಅಂದ್ರೆ ಅರ್ಧ ಪ್ಯಾಕೆಟ್ಗೆ ಇಡ್ತೇವೆ, ಅರ್ಧ ಮಣ್ಣು ಹಾಕಿ ಆಮೇಲೆ ಸೆಂಟ್ರಿಗೆ ಈ ಸಸಿ ಇಟ್ಟು ಮತ್ತೆ ಮೇಲೆ ಮಣ್ಣು ಹಾಕಿ ಕ್ಲೀನ್ ಆಗಿ ಫಿಟ್ ಮಾಡ್ಬೇಕು. ಅದನ್ನ ಮಾಡಿ ಆ ನಂತರ ಇಡ್ಬೇಕು, ಆ ತರ ಮಾಡ್ತೇವೆ. ಅದನ್ನ ಇಡ್ಬೇಕು ಅದ್ರ ಪೊಸಿಷನ್ ಏನಪ್ಪಾ ಅಂದ್ರೆ ಪ್ಯಾಕೆಟ್ ಅನ್ನ ಮೂರ್ ಗಿಡದ ತರ ಮೂರ್ ಲೈನ್ ತರ ಇಟ್ಕೊಂತ ಹೋಗ್ಬೇಕು. ಮೂರೇ ಪ್ಯಾಕೆಟ್ ಲೈನ್ ಮಾಡ್ಬೇಕು. ಅಂದ್ರೆ ಒಂದ್ 3 ಪ್ಯಾಕೆಟ್ಗೂ ಇನ್ನೊಂದು ಪ್ಯಾಕೆಟ್ಗೂ ಅಂತರ? ಹಾ ಸರ್, 3 ಪ್ಯಾಕೆಟ್ ಇರುತ್ತಲ್ಲ ಅದನ್ನ ಲೈನ್ ಮಾಡ್ಕೊಂತ ಬರ್ತಾವ. ಒಂದ್ ಲೈನ್ ಉದ್ದ ಮಾಡಿಬಿಡ್ತೇವೆ, ಒಂದು 5 ಅಡಿನೋ 10 ಅಡಿನೋ ಪೂರ್ತಿ ಮೂರ್ನೇ ಹಂಗೆ ಇಡ್ತೇವೆ. ಆ ನಂತರ ಅದರಿಂದ ಡಿಸ್ಟೆನ್ಸ್ 1 ಅಡಿನೋ 1.5 ಅಡಿನೋ ಬಿಟ್ಟು ಮತ್ತೆ 3 ಪ್ಯಾಕೆಟ್ ಸಾಲ್ ಮಾಡೋದು. ಕಾರಣ ಏನು ಅಂತೀರಿ? ಕಾರಣ ಏನು ಅಂದ್ರೆ ಸರ್, ಸಸಿ ನೀಟಾ ಬರುತ್ತೆ, ಬುಡ ದಪ್ಪ ಬರುತ್ತೆ, ಬುಡ ಒಳ್ಳೆ ದಪ್ಪ ಬರುತ್ತೆ, ಹಚ್ಚಕ ಗಿಡ ಒಳ್ಳೆ ಬಹಳ ಸೊಗಸಾಗಿ ಬರುತ್ತೆ. ಈ ಪ್ಯಾಕೆಟ್ ಅಲ್ಲಿ ಇರತಕ್ಕಂತ ಗಿಡಕ್ಕೆ ಯಾವ ರೀತಿ ನೀರ್ ಕೊಡೋದಾಗಿರ್ಬೋದು, ಯಾವ ತರ ಮಾಡ್ತೀರಾ? ನೀರ್ ಮಾತ್ರ ಸ್ಪ್ರಿಂಕ್ಲರ್ ಆದ್ರೂ ಮಾಡ್ಬೋದು, ಸಣ್ಣದಾಗಿ ಸ್ಪ್ರಿಂಕ್ಲರ್ ಮಾಡ್ಬೋದು. ಇಲ್ಲ ಹೋಯ್ತೇವಿ ಅಂದ್ರೆ ನಾವು ಒಂದು ಟ್ಯಾಂಕ್ ಇದ್ ಮಾಡ್ಕೊಂಡು ಈ ಕೈ ಹಿಡ್ಕ ಟ್ಯಾಂಕ್ ಇರುತ್ತೆ ಸರ್ ಸಣ್ಣದು 5 ಲೀಟರ್ಯಿಂದ, ಅದಕ್ಕೆ ಮುಂದ್ಗಡೆ ಜಾಲರಿ ಇರುತ್ತೆ. ಆ ಜಾಲರಿ ಒಳಗೆ ಅದು ಟ್ಯಾಂಕ್ ಒಳಗೆ ನೀರ್ ಹಾಕಿಂದ ಆ ಜಾಲರಿ ಹಿಂಗಿಂದ್ರೆ ಸಣ್ಣಕ್ಕೆ ಹರಡಿ ಬೀಳುತ್ತೆ. ಆತರ ಪ್ಯಾಕೆಟಿಗೆ ನೀರ್ ಹಾಕ್ಬೇಕು. ಈ ಪ್ಯಾಕೆಟಿನ ಗಿಡಗಳನ್ನ ಎಷ್ಟು ವರ್ಷ ಸಾಕ್ತೀರಿ ಸರ್? ಅದು 1 ವರ್ಷದೊಳಗೆ ಹಚ್ಚುತ್ತಾರೆ, ಹಚ್ಚಬಹುದು 1 ವರ್ಷ. ಒಂದ್ ಈ ಸಸಿ ನಾಟೆ ಮಾಡಿ ಏನು ನಾವು ಬೀಜ ಹಾಕಿರ್ತಾವಲ್ ಸರ್, ಅಲ್ಲಿಂದ 1 ವರ್ಷದೊಳಗೆ ಹಚ್ಚತಾರ ಬರುತ್ತೆ, ಹಚ್ಚಕ್ ಬಂದ್ಬಿಡುತ್ತೆ. ಅಂದ್ರೆ ತಮ್ಮತ್ರ ಒಂದ್ 8 ತಿಂಗಳು ಇರ್ತವೆ? ಹಾ ಇರ್ತಾವ ಸರ್, ಇರ್ತಾವ 8 ತಿಂಗಳು 10 ತಿಂಗಳು ಇರುತ್ತೆ. ಈ ಒಂದು ಈ ಪ್ಯಾಕೆಟಿನ ಸಸಿಗಳನ್ನ ಯಾವ ರೀತಿ ಅಂದ್ರೆ ಅದಕ್ಕೆ ಮತ್ತು ಶೆಡ್ ಮಾಡ್ತಿರೋ ಅಥವಾ ಬಿಸಿಲಲ್ಲಿ ಇಟ್ಟು ಗಿಡಗಳನ್ನ ಸಾಕೋದು? ಇಲ್ಲ ಸರ್, ಬಿಸಿಲಿಗೆ ಇಟ್ಬಿಡೋದು. ಬಿಸಿಲಿಗೆ ಇಟ್ರೆ ಅವ್ರ ಒಯ್ದು ಹಚ್ಚಿದಾಗ ನೀಟಾಗಿ ಬರುತ್ತೆ. ನಾವು ನೆರಳು ಮಾಡಿಟ್ಟು ಅದನ್ನ ಮತ್ತ ಅವ್ರ ಒಯ್ದು ಪ್ಲಾಟಿಗೆ ಹಚ್ಚಿದ್ರು ಅಂದ್ರೆ ಗರಿ ಎಲ್ಲ ಬಾಡಿಬಿಡುತ್ತೆ, ಗರಿ ಎಲ್ಲ ಒಂಥರ ಬೆಳ್ಳ ಕಂದ್ಬಿಡುತ್ತೆ. ಹಾಗಾಗಿ ನಾವೇನ್ ಮಾಡ್ತೇವೆ ಅಂದ್ರ ಮೊದಲಿಂದ ಬಿಸಿಲಲ್ಲೇ ಇಟ್ಬಿಡ್ತೇವೆ. ಹಂಗಾಗಿ ಒಯ್ದು ಹಚ್ಚಿದ್ರು ಏನೂ ತೊಂದರೆ ಆಗಲ್ಲ. ತಾವು ಮಾಡ್ತಕ್ಕಂತ ಈ ಒಂದು ಗಿಡಕ್ಕೆ ಯಾವ್ದು ರೋಗಗಳು ಬರಲ್ಲ ಅಂತಾನ? ಇಲ್ಲ ಸರ್, ಹಂಗೇನ್ ಬರಲ್ಲ. ಬಂದ್ರು ಸ್ವಲ್ಪ ಹಳದೇ ರೋಗ ಬರುತ್ತೆ, ಅವಾಗ ಒಂದು ಸ್ಪ್ರೇಯರ್ ಮಾಡಿಬಿಟ್ರೆ ಸರಿ ಆಗುತ್ತೆ. ಈ ಒಂದು ಸಸಿ ಮಾಡೋದು ಅಂತ ಹೇಳಿದ್ರಲ್ಲ, ಯಾವ ಸೀಸನ್ ಅಲ್ಲಿ ಇದನ್ನ ಪ್ರಾರಂಭ ಮಾಡ್ತೀರಿ? ಇದು ನಾವು ಈಗ ಜೂನ್ ತಿಂಗಳಿಗಂತೂ ಹಿಂದಿನ ತಿಂಗಳಾಗ ಮಾಡ್ತೇವ್ರಿ ನಾವು, ಜೂನ್ ಒಳಗೆ ಮಾಡ್ತೇವೆ, ಆ ತಿಂಗಳೊಳಗೆ ಮಾಡ್ತೇವೆ. ಕಾರಣ ಏನು ಅಂತೀರಿ? ಕಾರಣಲ್ಲ, ನಾವು ಈಗ ಕೊಯ್ಲು ಕಟಾವ್ ಬಂದಿರ್ತಲ್ಲ, ಬೀಜ ತಂದು ಹಾಕಿದ್ಮೇಲೆ ನಮಗೆ ಟಿಗದ ಆ ಟೈಮಿಗೆ ಸಿಗ್ತೈತೆ ಬೀಜ. ಮೊಳಕೆ ಬಂದಿರ್ತೈತಿ, ಆ ಟೈಮಿಗೆ ಮಾಡ್ಬೇಕ್ರಿ ನಾವು, ಅಷ್ಟಕ್ಕೆ ಬಂದಿರ್ತೈತಲ್ಲ ಅದು. ಬೇಗ ಈಗ ಏನಾರ ಹಣ್ಣಾಗಿ ಬೀಜ ತಂದು ನಾವು ಬೇಗ ಹಾಕಿದ್ವಿ ಅಂದ್ರೆ ಅದ್ರೊಳಗಂತೂ ಬೇಗ ಬಂದ್ಬಿಡ್ತೈತೆ. ನಾವು ಯಾವ ಟೈಮಿಗೆ ಹಾಕ್ತೇವಲ್ಲ ಅಷ್ಟೊಂದು ಒಂದ್ ಎರಡೂವರೆ ಮೂರು ತಿಂಗಳು ಬೇಕು ನಮಗೆ ಬೀಜ ಸಸಿ ಮೇಲೆ ಬರಕ್ಕೆ. ಪ್ರಾರಂಭ ಮಾಡ್ತೀರಿ? ಹ್ಮ್, ಮೇ ಅಲ್ಲೇ ಹಾಕ್ತೇವೆ. ಮೇ ಅಲ್ಲಿ ಪ್ರಾರಂಭ ಮಾಡಿದ್ ಮುಂದಿನ ಜೂನ್ಗೆ ಅದು ಹಾಕ್ಲಿಕ್ಕೆ ಬರಬೇಕು. ಹ್ಮ್ ಬರ್ಬೇಕ್ರಿ, ಬರುತ್ತೆ, ಅಷ್ಟರೊಳಗೆ ಬರುತ್ತೆ. ನೀಟಾಗಿಟ್ಟು ಗಾಳಿ ಬೆಳಕು ಕ್ಲೀನ್ ಆಗಿ ತಗಂತು ಅಂದ್ರೆ ಅದಕ್ಕಂತೂ ಬೇಗನ ಹಚ್ಬಹುದು ಸರ್. ಈ ಒಂದು ಮರಗಳ ಆಯ್ಕೆ ಅಂತ ಹೇಳಿದ್ರಲ್ಲ, ಇದು 50 ವರ್ಷ 40 ವರ್ಷ ಆದ್ರೆ ಹೆಂಗ್ ಗೊತ್ತಾಗುತ್ತೆ ನಮಗೆ ಅಂತ ಸರ್? ಇಲ್ಲ, ತೋಟದಲ್ಲೆಲ್ಲ ನಾವ್ ಇರ್ತೇವಲ್ಲ, ಅದು ಎಲ್ಲ ಗೊತ್ತಾಗುತ್ತೆ ಸರ್. ದೊಡ್ಡ ದೊಡ್ಡ ಮರಗಳು ಇರ್ತಾವು, ನಾವೆಲ್ಲ ಅಲ್ಲೇ ಓಡಾಡೋದ್ರಿಂದ ನಮಗೆಲ್ಲ ಗೊತ್ತಿರುತ್ತೆ ಸರ್. ಅವು ಒಳ್ಳೆ ಬೀಜನೆ ಅಂತ ಗೊತ್ತಿರುತ್ತೆ. ಅದು ಕೆಡವ್ತಾರ, ಕೆಡವಕ್ ಕಡ್ಕೊಂಡ್ ಹೋಗಿರ್ತಾವಲ್ಲ, ಅಂತವ್ರು ಕೆಡಗಿದಾಗ ನೋಡ್ತೇವೆ, ಕೆಳ ಬಿದ್ದಾಗ ನೋಡ್ತೇವೆ ಸೈಜ್ ಯಾವ ತರ ಇರುತ್ತೆ, ಹೆಂಗಿರುತ್ತೆ, ಅಡಿಕೆಗೆ ಏನಾರ ಸ್ವಲ್ಪ ಕೊಳೆಗಿಳೆ ಬಂದಿದೆಯಾ, ಹುಳ ಹತ್ತಿದೆಯಾ ಗೊನೆಗೆ ಅಂತ ನೋಡ್ತೇವೆ. ಅಂತ ಇಲ್ಲದವು ಮಾತ್ರ ತಗೊಂಡು ಮಾಡೋದು ತೀರ್ಥಳ್ಳಿ ಕೋಟೆ. ತೀರ್ಥಳ್ಳಿ ಇಲ್ಲ ಸರ್, ಇಲ್ಲೇ ಶಿಕಾರ್ಪುರ್ ಮಾಮೂಲು ಎಲ್ಲ ಹಳೆ ತೋಟಗಳು ಇದಾವೆ, ಇಲ್ಲೇ ಶಿಕಾರ್ಪುರ್ ತಾಲೂಕಿನೊಳಗೆ ಹಳೆ ತೋಟ, ಅಲ್ಲಿ ತೋಟದವೇನ್ ಮಾತ್ರ ಮಾಡ್ತೇವೆ ನಾವು, ತೀರ್ಥಳ್ಳಿ ಎಲ್ಲ ತರಲ್ಲ ಸರ್. ಈ ಭಾಗದಲ್ಲಿ ಹೆಚ್ಚು ತೀರ್ಥಳ್ಳಿ ಗೋಟ್ಗಳನ್ನೇ ಮರಗಳನ್ನ ಹಾಕಿರೋದು ಅಂತ ಕೇಳ್ಪಟ್ವಿ. ಈಗೆಲ್ಲ ಈಗೆಲ್ಲ ತರ್ತಾ ಇದಾರೆ ಸರ್. ಅದಕ್ಕಂತೂ ಮೊದಲು ನಮ್ಮೂರಲ್ಲಿವೆ, ಈ ಕಡೆವೇ ಇದ್ದು ಫಸ್ಟ್ ಎಲ್ಲ, ಹಾಗಾಗಿ ನಾವು ಹಳೆ ತೋಟದ್ದೇ ತಂದ್ ಮಾಡೋದು ಅಂದ್ರೆ ಈ ಭಾಗದ್ದು ಮರದಿಂದನೇ ಆಯ್ಕೆ ಮಾಡ್ಕೋ. ಹೌದೌದು, ಈ ತೋಟದ್ದು ಇಲ್ಲಿ ಗೊತ್ತಿರೋಂತ ಬೀಜನೇ ಮಾಡೋದು. ಬೇರೆ ಇನ್ನೊಬ್ರು ಇದು ನಮ್ಮಿಂದ ತೊಂದರೆ ಆಗ್ಬಾರ್ದು. ಅದು ಬರೋದು 7-8 ವರ್ಷಕ್ ಫಸಲು ಬರುತ್ತೆ, 7 ವರ್ಷದಿಂದ ಫಸಲು ಬರುತ್ತೆ. ಹಾಗಾಗಿ ಪಾಪ ಅಲ್ಲಿಂದ ಅಲ್ಲಿ ತನಕ ಕಾಯ್ಬೇಕಲ್ಲ, ಹಾಗಾಗಿ ನಾವು ಇದ್ ಮಾಡಲ್ಲ ಸರ್, ಒಳ್ಳೆ ಮರದ್ದೇ ತಗೋದು. ತಾವ್ ಒಂದ್ ವರ್ಷ ಇಟ್ಕೊಂಡು ಕೊಟ್ಬಿಡ್ತೀರಿ? ಇಟ್ಕೊಳಲ್ಲ ಮತ್ತೆ? ಹಾ, ಕೊಟ್ಬಿಡ್ತೇವೆ ಸರ್. ಇಲ್ಲ ಯಾರು ಕೇಳಿಲ್ಲ ಅಂದ್ರೆ ಇರ್ತಾವ ಸರ್, 1 ವರ್ಷ 2 ವರ್ಷ ಆದ್ರೂ ಬಿಡಲ್ಲ. ದಪ್ಪ ಗಿಡ ಆದಷ್ಟು ಬೇಗ ಬರ್ತಾವ ಒಂದು ಒಯ್ತಾರ ಸರ್, 2 ವರ್ಷ ಆದ್ರೂ ಒಯ್ತಾರ. ಅಂದ್ರೆ ಹಂಗೆ ಇಟ್ಟಿರ್ತೇವೆ ನಾವು. ಖರ್ಚಿನ ಬಗ್ಗೆ ಹೇಳೋದಾದ್ರೆ, ಖರ್ಚಿನ ಬಗ್ಗೆ ಫಸ್ಟ್ ಗೆ ಒಂದು 2,000 ಹಿಂಗ್ ಬರುತ್ತೆ ಸರ್, 2,500. ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಬರುತ್ತೆ, 2,500 3,000 ರೂಪಾಯಿ ಮಟ್ಟ ಬರುತ್ತೆ. ಅಂದ್ರೆ 2,000 ಅಂತೂ ಬರುತ್ತೆ ಸರ್. ಒಂದ್ 3,000 ಬೀಜ ಹಾಕಿದ್ರೆ ಒಂದ್ 2,000 2,500 ಬರುತ್ತೆ. ಒಂದ್ 3,000 ಅಂತರೂ ಬಂದೇ ಬರುತ್ತೆ ಮಿನಿಮಮ್ ವರ್ಷಕ್ಕೆ. ವರ್ಷಕ್ಕೆ ಅಂತ ಈ ಮಾಡ್ತಾವಲ್ ಸರ್ ಫಸ್ಟ್ ಗೆ, ಅವಾಗ ಬರುತ್ತೆ. ಆಮೇಲೆ ಮನೆಯಲ್ಲಿ ನಾವೇ ಮಾಡ್ತೇವಲ್ಲ, ಹಂಗ ಅವೇನು ನಾವು ಲೆಕ್ಕ ಹಾಕರಲ್ಲ ಸರ್. ಬರೀ ನೀರ್ ಹಾಕೊಂಡ್ ಮೇಂಟೈನ್ ಮಾಡೋದು? ನೀರ್ ಹಾಕೊಂಡ್ ಮೇಂಟೈನ್ ಮಾಡ್ತೀವಿ. ಎಷ್ಟು ಇದಕ್ಕೆ ತಗೊಂಡೊಂದ್ ಸಸಿ ಕೊಡೋದು ಸರ್? ನಾವು ಬೀಜ ತಂದ್ರೆ 3 ರೂಪಾಯಿಗೆ ಒಂದ್ ಬೀಜ ಕೊಡುತ್ತಾರೆ ಸರ್, 3 ರೂಪಾಯಿಗೆ ಒಂದ್ ಬೀಜ. ಅದನ್ನೇ ನಾವು ಮಾಡಿದ್ರೆ ಮಾಡಿ ನೀಟಾಗಿ ಹಚ್ಚ ಟೈಮಿಗೆ ಬರೋಷ್ಟೊತ್ತಿಗೆ ನಾವು 20 ರೂಪಾಯಿನೂ ಕೊಡ್ತೇವೆ, 25 ರೂಪಾಯಿನೂ ಕೊಡ್ತೇವೆ. ಮೊದಲಿನೆಲ್ಲ 28 ರೂಪಾಯಿ ಮಟ ಇತ್ತು, ಈಗೆಲ್ಲ 25 ರೂಪಾಯಿ ಕೊಡ್ತದೆ. ಅಂದ್ರೆ ನೀವು ಅಲ್ಲೋಗಿ ಡೆಲಿವರಿ ಮಾಡೋದು ಇಲ್ಲಿಗೆ ಬರ್ತಾರ? ಇಲ್ಲ ಸರ್, ಇಲ್ಲಿಗೆ ಬರ್ತಾರೆ. ಗಿಡ ಚೆನ್ನಾಗದವ ಅಂತ ನೋಡ್ಕೊಂಡು ಇಲ್ಲೇ ಬಂದು ಡೆಲಿವರಿ ಅವರು ಕ್ಯಾಶ್ ಕೊಟ್ಟು ಇರ್ಕೊಂಡು. ಒಂದು ಟೈಮ್ ಎಷ್ಟು ಗಿಡಗಳನ್ನು ತಾವು ಕೊಡತಕ್ಕಂಥದ್ದು ಮಾಡುವಂತದ್ದು? ನಾವು ಕೊಟ್ರೆ 1,000 ಗಂಟ್ಲೆ ಅವರಿಗೆ ಬರ್ತಾರ ಸರ್. ನಮಗೆ 1 ತಿಂಗಳಿಂದ 2 ತಿಂಗಳೊಳಗೆ ಖಾಲಿ ಆಗ್ಬಿಡ್ತೇವೆ. ನಮ್ಮ ಸಸಿ ಆದ್ಮೇಲೆ ದೊಡ್ಡವಾದ್ಮೇಲೆ ಹಚ್ಚ ಟೈಮ್ ಬರುತ್ತೆ, ಜೂನ್ ಜುಲೈ ಒಳಗ ಹಚ್ಚತಾ ಇರ್ತಾರ ಸರ್. ಅವಾಗ ಒಂದೇ ತಿಂಗಳು ತಪ್ಪಿರೋ 2ನೇ ತಿಂಗಳೊಳಗೆ ಖಾಲಿ ಆಗ್ಬಿಡುತ್ತೆ. ಅಷ್ಟು 3,000 ಇದ್ರೆ 3,000 ಖಾಲಿ ಆಗ್ಬಿಡುತ್ತೆ. ನಿಮ್ಮ ಒಂದು ಸಸಿಗೆ ಎಲ್ಲೆಲ್ಲಿಂದ ಬೇಡಿಕೆಗಳು ಬರ್ತವೆ ಅಂತೀರಾ ಸರ್? ಅದು ಬರುತ್ತೆ ಇತ್ಲಾಗ ರಾಣೆಬೆನ್ನೂರ್ ಕಡೆಯಿಂದ ಬರ್ತಾರೆ, ಇತ್ಲಾಗ ಇದ್ರ ಕಡೆಯಿಂದ ಬರ್ತಾರೆ, ಶಿಕಾರಿಪುರ ಹಿಂಗೆಲ್ಲ ಅಷ್ಟು ಸುತ್ತಮುತ್ತ ಬರ್ತಾರೆ ಸರ್. ಗಿಡ ಬೇಕು ಅಂದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲೇ ಹಳ್ಳಿಗಳಲ್ಲೆಲ್ಲ ತಗೊಂತಾರೆ ಇಲ್ಲೇ. ಒಟ್ಟಾರಿಯಾಗಿ ತಮಗೆ ಈ ಒಂದು ಈ ಸಸ್ಯ ಮಾಡೋದು ಒಂದು ಲಾಭದಾಯಕವಾದ್ದು? ಹೌದೌದೌದು. ಈಗ ನಾವು 1 ಎಕರೆ ಜಮೀನಲ್ಲಿ ಅಷ್ಟು ಮಾಡ್ಕೊಂತ ಇದೊಂದ್ ಮಾಡ್ಕೊಂತ ಕೂಲಿ ಕೆಲಸ ಮಾಡ್ಕೊಂತ ಇದಾವೆ ಸರ್ ತೋಟಗಳಲ್ಲೆಲ್ಲ. ಎಷ್ಟು ಬರುತ್ತೆ ಅಂತೀರಿ ಈ ಒಂದು 2,000 ಗಿಡ ಮಾರಿದ್ರೆ ಸರ್? 25 ಹಂಗ್ ಕೊಟ್ರೆ 50,000 ಬರುತ್ತೆ 2,000 ಗಿಡಕ್ಕೆ. ಖರ್ಚು ಕಡಿಮೆ ಲಾಭ ಜಾಸ್ತಿ? ಹ್ಞೂನ್ರಿ, ಹೌದು, ಖರ್ಚು ಕಡಿಮೆ ಲಾಭ ಜಾಸ್ತಿ ಸರ್. ಅದು ಒಂದ್ ಸೀಸನ್ ಅಷ್ಟೇ ಅದು, ಆಮೇಲೆ ಮತ್ತೆ ವರ್ಷ ವರ್ಷ ಮಾಡೇ ಮಾಡ್ತೀರ? ಹಾ, ವರ್ಷ ವರ್ಷ ಮಾಡೇ ಮಾಡ್ತೀರಿ. ವರ್ಷಕ್ಕಂದ್ರೆ ಜೂನ್ಗೆ ತಮಗೆ ಒಳ್ಳೆ ಮಾರ್ಕೆಟ್ ಜಾಸ್ತಿ? ಹೌದೌದು ಸರ್, ಅದು ಜೂನ್ ಜುಲೈ ಒಳಗೆ ಖಾಲಿ ಆಗ್ಬಿಡುತ್ತೆ. ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅಂತ, ತಮ್ಮಲ್ಲಿ ಇರ್ತಕ್ಕಂತ 1 ಎಕರೆ ಜಮೀನ್ ಇದೆ ಅಂತ ಹೇಳಿದ್ರೆ ಅದನ್ನ ಅಡಿಕೆಗೆ ಮಾಡ್ಬೇಕು ಅಥವಾ ಅದನ್ನ ಬೇರೆದಕ್ಕೇನು ಅಂತ ಸರ್? ನಾವು ಅದ್ರೊಳಗೆ ಅಡಿಕೆ ಮಾಡಿ ನಾವು ಸ್ವಲ್ಪ ತರಕಾರಿ ಸ್ವಲ್ಪ ತರಕಾರಿ ಆಮೇಲೆ ಸ್ವಲ್ಪ ಇದನ್ನ ಹಾಕೋಣ ಅಂತ ಮಾಡೀನಿ, ಏಲಕ್ಕಿ ಗಿಡ ಹಾಕೋಣ ಅಂತ ಮಾಡೀನಿ. ನೋಡಂತ ಸರ್, ಬೋರ್ ಮಾಡಿದ್ಮೇಲೆ ಮಾಡ್ಬೇಕು. ಈ ಕಡೆ ಏಲಕ್ಕಿ ಎಲ್ಲ ಚೆನ್ನಾಗಿ ವಾತಾವರಣ? ಇಲ್ಲಿ ವಾತಾವರಣ ಚೆನ್ನಾಗಿ, ಕೆಲವರೆಲ್ಲ ಮಾಡಿದವು ಚೆನ್ನಾಗಿ ಬರ್ತದ ಸರ್, ಏಲಕ್ಕಿ ಚೆನ್ನಾಗಿ ಬರ್ತಾ ಐತೆ. ಅದಕ್ಕೆ ನಾವು ಮಾಡೋಣ ಅಂತ ತೋಟದ ಜೊತೆಗೆ ಅದನ್ನು ಮಾಡೋಣ ಅಂತ. ಅದನ್ನು ಮಾಡೋಣ ಅಂತ ಸರ್, 1 ಎಕರೆ ತೋಟದಲ್ಲಿ ಮಾಡೋಣ ಅಂತ. ಮುಂದಿನ ಸರಿ ಅಡಿಕೆ ಗಿಡ ನಾಟಿ ಮಾಡಿ ಅದನ್ನ ಮಾಡೋಣ ಅಂತ ತಲೆ ಒಳಗಿದೆ ಸರ್. ಒಟ್ಟಾರೆಯಾಗಿ ಕೆಲವರೆಲ್ಲ ಏನ್ ಮಾಡ್ತಾರೆ, ಇರ್ತಕ್ಕಂತ ಭೂಮಿನೇ ಸಾಕು ಅಂತಾರೆ. ನೀವು ಅದ್ರ ಜೊತೆಗೆ ಈ ಸಸಿಗಳನ್ನು ಮಾಡಿ ಅದ್ರಲ್ಲೂ ಕೂಡ ಲಾಭ ಗಳಿಸ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈ ಒಂದು ಅಡಕೆ ಸಸಿ ಬಗ್ಗೆ ಹೇಳೋದಾದ್ರೆ ತಾವು ಉಳ್ದಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಉಳ್ದಂತವ್ರು ಮಾಡ್ಬೋದು ಸರ್, ಒಳ್ಳೆ ಕೈ ಕೆಲಸ ಆದಂಗಾಗತ್ತೆ. ಅದಕ್ಕೇನು ಬೈತಂಕನೂ ಏನು ಬೇಡ. ಬೆಳಗ್ಗೆ ಒಂದೂವರೆ ಗಂಟೆ ಮಾಡಿದರೆ ಸಾಕು. ನೀರು ಹಾಕೋದು, ಏನಾರ ಕಳೆ ಇದ್ರೆ ಕೀಳೋದು, ಅದೆಲ್ಲ ಮಾಡ್ಕೊಂತ ಮಾಡ್ಬೋದು ಸರ್. ಬೇರೆಯವರೆಲ್ಲ ಮಾಡ್ಬೋದು, ಉಪಯೋಗ ಇದೆ. ಈಗ ಕೆಲವೊಬ್ರು ಮಾಡಲ್ಲ, ಮಾಡ್ಬೇಕು ಅನ್ನೋ ಮನ್ಸಿರ್ಬೇಕು. ಮನ್ಸಿದ್ರೆ ಮಾಡೇ ಮಾಡ್ತಾರೆ ಸರ್. ನಾವು ಹೇಳಿ ಅವ್ರು ಮಾಡ್ಬೇಕು ಅಂತ ಇಲ್ಲ, ಅವ್ರವ್ರ ಮನ್ಸೊಳಗೆ ಬರ್ಬೇಕು ಸರ್. ಒಟ್ಟು ಲಾಭದಾಯಕವಾಗಿದೆಯಲ್ಲ, ಉಳಿದವರಿಗೂ ಇದರಿಂದ ಅನುಕೂಲ ಆಗುತ್ತಾ ಅಂತ. ಅನುಕೂಲ ಆಗುತ್ತೆ ಸರ್, ಮಾಡಿದ್ರೆ ಅನುಕತ್ತೆ. ಅನುಕೂಲ ಮಾಡ್ಬೇಕಷ್ಟೇ, ಮನ್ಸು ಕೊಟ್ಟು ಮಾಡ್ಬೇಕು. ಒಳ್ಳೇದು ಗುತ್ತಪ್ಪ ಅವರೇ, ತಮ್ಮ ಒಂದು ಕೃಷಿ ಅನುಭವ ಹಾಗೂ ಅಡಕೆ ಸಸಿ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೋಳ ಹಾಗೂ ಅಡಿಕೆ ಸಸಿ ಮಾಡುವ ವಿಧಾನ ಈ ಕುರಿತು ಶಿವಮೊಗ್ಗದ ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪದ ರೈತರಾದ ಗುತ್ತಪ್ಪ ಬಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ಕೇಳಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತರಬೇತಿ ಕಾರ್ಯಕ್ರಮ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ಹೇಳ್ಬಿಟ್ಟು ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಗೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಶಿವಮೊಗ್ಗದಲ್ಲಿ ಒಂದು ದಿನಾಂಕ 23ನೇ ತಾರೀಕಿಂದ 5 ದಿನಗಳ 3 ವಿಷಯದಲ್ಲಿ ತರಬೇತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ತುಂಬಾ ಒಳ್ಳೆಯ ವಿಷಯಗಳಿರುತ್ತೆ. ಒಂದನೇ ವಿಷಯ ಏನಂದ್ರೆ, ಈ ಒಂದು ಅಣಬೆ ಬೆಳೆಯಲ್ಲಿ ಅಣಬೆ ಬೆಳೆ ಮತ್ತು ಅಣಬೆ ಬೀಜ ಉತ್ಪಾದನೆ ಮತ್ತು ಮೌಲ್ಯವರ್ಧನೆಯಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಒಂದು ಕಾರ್ಯಕ್ರಮ. ಇನ್ನೊಂದು ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಇರುವುದು, ಅದರ ಮಹತ್ವ ಇರುವುದು ಮತ್ತು ಕಾಂಪೋಸ್ಟ್ ಗೊಬ್ಬರಗಳ ತಯಾರಿಕೆ ಮತ್ತು ಅದರ ಬಳಕೆ ಮತ್ತು ಮಹತ್ವದ ಬಗ್ಗೆ ಕೌಶಲಾಭಿವೃದ್ಧಿ ಕಾರ್ಯಕ್ರಮದ 2ನೇ ತರಬೇತಿ ಇರುತ್ತದೆ. ಇನ್ನೊಂದು 3ನೇ ತರಬೇತಿ ವಿವಿಧ ಬೇಕರಿ ತಯಾರಿಕೆಯ ಬಗ್ಗೆ ಕೌಶಲಾಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಇದೆ. ಅದರ ಮಹತ್ವ, ಬೇಕರಿ ಪದಾರ್ಥಗಳ ಮಹತ್ವ ಮತ್ತು ಬೇಕರಿಯ ಬಗ್ಗೆ, ಬೇಕರಿಯ ಮೌಲ್ಯವರ್ಧನೆ, ಯಾವ ರೀತಿ ತಯಾರಿಕೆ ಮಾಡೋದು, ಬೇರೆ ಬೇರೆ ಬೇಕರಿ ಪದಾರ್ಥಗಳನ್ನು ತಯಾರು ಮಾಡುವಂತದ್ದು ಬಗ್ಗೆ ತರಬೇತಿ ಕಾರ್ಯಕ್ರಮ. ಇವತ್ತು 3 ವಿಷಯದಲ್ಲಿ ಬೇರೆ ಬೇರೆ ಇರ್ತದೆ, 3 ವಿಷಯಗಳು ಬೇರೆ ಬೇರೆ ಕಾರ್ಯಕ್ರಮಗಳು. ಈ 3 ವಿಷಯದಲ್ಲಿ ನಿಮಗೆ 5 ದಿನಗಳ ತರಬೇತಿ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರು ಇರ್ಬೋದು, ಯುವಕ ಯುವಕರು ಇರ್ಬೋದು, ಪಟ್ಟಣ ಪ್ರದೇಶದ ಯುವಕ ಯುವಕರು ಇರ್ಬೋದು, ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು, ರೈತ ಮಹಿಳೆಯರು, ರೈತ ಯಾರಾದರೂ ಕೂಡ ಇದರಲ್ಲಿ ಭಾಗವಹಿಸಬಹುದು. ಇದಕ್ಕೆ ವಯಸ್ಸಿನ ಮಿತಿ ಆ ತರದೇನು ಇರೋದಿಲ್ಲ, ಯಾರಾದರೂ ಕೂಡ ಭಾಗವಹಿಸಬಹುದು. ಮತ್ತೆ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ 5 ದಿನಗಳ ಕಾಲ ತರಬೇತಿ ಕಾರ್ಯಕ್ರಮ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯಾಹ್ನದ ಊಟ ಉಚಿತವಾಗಿರುತ್ತದೆ ಮತ್ತು ಈ ಒಂದು ತರಬೇತಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಮತ್ತೆ ನಿಮ್ಗೆ 5 ದಿನಗಳ ತರಬೇತಿ ಆದ್ಮೇಲೆ ನಿಮಗೆ ಒಂದು ಸರ್ಟಿಫಿಕೇಟ್ಗಳನ್ನು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಕೊಡ್ತೇವೆ. ಆ ಸರ್ಟಿಫಿಕೇಟ್ ನಮಗೆ ನಿಮಗೆ ತುಂಬಾ ಯೂಸ್ ಆಗಬಹುದು. ಮುಂದೆ ಬ್ಯಾಂಕ್ಗಳಿರ್ಬೋದು ಅಥವಾ ಇಲಾಖೆಗಳ ಯಾವುದೇ ಸಬ್ಸಿಡಿಗಳನ್ನು ತಗೊಳ್ಳಿ ಕೂಡ ನಿಮಗೆ ತುಂಬಾ ಮಹತ್ವವನ್ನು ಪಡ್ಕೊಂಡಿರ್ತದೆ. ಹಾಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ಮಧ್ಯಾಹ್ನದ ನಾವು ಊಟದ ವ್ಯವಸ್ಥೆಯನ್ನು ನಾವು ಮಾಡಿರ್ತೀವಿ. ಬೆಳಗ್ಗೆ ಬಂದು ಮಧ್ಯಾಹ್ನ ಹೋಗುವಂತದ್ದು 5 ದಿನಗಳ ತರಬೇತಿ ಕಾರ್ಯಕ್ರಮ ಇರ್ತದೆ. ಮತ್ತೆ ಲಿಮಿಟ್ ಇರ್ತದೆ, ಒಂದೊಂದು ಬ್ಯಾಚ್ಗೆ 30-40 ಜನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ಮೊದಲು ಯಾರು ಕರೆ ಮಾಡಿ ನಮ್ಮಲ್ಲಿ ನೋಂದಣಿ ಮಾಡ್ಕೊಳ್ತಾರೋ ಅವರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ. ಇನ್ನು ನೀವು ನೋಂದಣಿ ಜಾಸ್ತಿ ಆಯ್ತಂದ್ರೆ ಮುಂದಿನ ತರಬೇತಿಗಳವರನ್ನು ನಾವು ಅಕಮಡೇಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ. ಆದ್ರಿಂದ ಈ ಒಂದು 3 ತರಬೇತಿಗಳನ್ನ 23ನೇ ತಾರೀಕಿಂದ 5 ದಿನಗಳ ಕಾಲವರೆಗೆ ನಾವು ಇದನ್ನ 23-27 ಮಾಡಬೇಕಂತೇಳಿ ಆಯೋಜನೆ ಮಾಡಿದೀವಿ. ಈ 3 ವಿಷಯಗಳಲ್ಲಿ, ಒಂದು ಮಶ್ರೂಮ್ ಮೇಲೆ, ಇನ್ನೊಂದು ಸಾವಯವ ಕೃಷಿ ಮೇಲೆ, ಇನ್ನೊಂದು ಬೇಕರಿ ಪದಾರ್ಥಗಳ ಮೇಲೆ, ಈ 3ರಲ್ಲೂ ಕೂಡ ನೀವು ಸಪರೇಟ್ ಆಗಿ ಹೆಸರುಗಳನ್ನ ಬರ್ಸ್ಕೊಳ್ಳಿಕ್ಕೆ ಇಚ್ಛೆಯವರು ಮಾಡಿಕೊಂಡು ನಾವು 2 ದೂರವಾಣಿಗಳನ್ನು ಕೊಡ್ತೀನಿ. ಈ ದೂರವಾಣಿ ಕರೆಗಳನ್ನ ಮಾಡಿ ನೀವು ನೋಂದಾಯಿಸಬಹುದು ಅಥವಾ ನೀವು ಹತ್ರ ಇದ್ರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಕೂಡ ನೀವು ನಿಮ್ಮನ ಹೆಸರನ್ನ ನೋಂದಾಯಿಸಬಹುದು, ಏನು ತೊಂದರೆ ಇಲ್ಲ. ದೂರವಾಣಿ ಸಂಖ್ಯೆನ ಹೇಳ್ತೀನಿ, 9408024908. ಇವರು ವಿಜ್ಞಾನಿಗಳು, ಡಾಕ್ಟರ್ ಸುಧಾರಾಣಿ ಅಂತ ಹೇಳ್ಬಿಟ್ಟು. ಇನ್ನೊಂದು ನಂಬರು 9353-4938-24. ಇದು ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ನನ್ನ ನಂಬರ್. ಈ ರೀತಿ 2 ನಂಬರ್ಗಳಿಗೆ ನೀವು ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮತ್ತೆ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಕೂಡ ಹೆಸರನ್ನು ನೋಂದಾಯಿಸಬಹುದು. ಇದರಿಂದ ಎಲ್ಲ ರೈತ ಬಾಂಧವರು, ಎಲ್ಲ ಯುವಕರು, ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶದ ಯುವಕರು ಈ ಒಂದು 3 ತರಬೇತಿಗಳ ಉಚಿತವಾದ ತರಬೇತಿಗಳ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ತಮ್ಮ ಎಲ್ಲರಲ್ಲೂ ನಾನು ಕೇಳಿಕೊಳ್ತೇನೆ. ನಮಸ್ಕಾರ. ಇದುವರೆಗೂ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತರಬೇತಿ ಕಾರ್ಯಕ್ರಮ ಕೇಳಿದ್ದೀರಿ. ಇನ್ನು ಮುಂದೆ ಕೇಳಿ ಚಿತ್ರದುರ್ಗ ಜಿಲ್ಲೆ ಚಿತ್ರಹಳ್ಳಿಯ ಶ್ರೀಮತಿ ನಿಂಗಮ್ಮ ಮತ್ತು ತಂಡದಿಂದ ದೇವರ ಪದ. ಶಿವನಾ ನೆನದೇ ನೆನದೇ ಪಡದ ಮನ ಮನೆಗೋಗಿ ಮನೆಗೋಗಿ ಅಲ್ಲೇನೆ ಅಡದ ಮನ ಮನೆಗೋಗಿ ಒಳಗಿರುವ ಸೊಸಿಯಾರ ತಾಯಿ ಅಡದ ಮಗನಮ್ಮ ಒಂಬಳೆ ಕೊಡುವೆ ಕಣಸಾಕೆ ಕಣಸಾಕೆ ಒಂಬಳೆ ಕೊಡುವೆ ಕಣಸಾಕೆ ಕಣಸಾಕೆ ಒಂಬಳೆ ಕೊಡುವೆ ಕಣಸಾಕೆ ಕಣಸಾಕೆ ಒಂಬಳೆ ಕೊಡುವೆ ಕಣಸಾಕೆ ಹನುಮೈನ ಹನುಮಾನಿಲದಂತೆ ಚಿತ್ರದುರ್ಗ ಜಿಲ್ಲೆ ಚಿತ್ರಹಳ್ಳಿಯ ಶ್ರೀಮತಿ ನಿಂಗಮ್ಮ ಮತ್ತು ತಂಡದಿಂದ ದೇವರ ಪದಗಳನ್ನು ಕೇಳಿದಿರಿ. ರೀ ಮಾಲತಿ, ನಮ್ಮ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ. ಫ್ರಿಡ್ಜ್ 18,000. ಅಯ್ಯೋ ನಿನ್ನ ಟಿವಿ 14,000. ಎಲ್ಲ ಇವಳ ಈ ವಾಷಿಂಗ್ ಮೆಷಿನ್ 8,000. ಶಿವನೇ ಗತಿ. ಕೇಳುಗರೆ, ನೀವು ಮಿಕ್ಸಿ ವಾಷಿಂಗ್ ಮೆಷಿನ್ ಬಳಸ್ತಾ ಇರ್ತೀರಾ ಅಲ್ವಾ? ಮನೆ ಕೂಡ ಕಟ್ಟಿಸ್ತಾ ಇರ್ತೀರಾ? ವ್ಯಾಪಾರಿಗಳಾಗಿರ್ಲಿ, ವೈದ್ಯರಾಗಿರ್ಲಿ, ಕೃಷಿಕರಾಗಿರಲಿ, ಓಡಾಟ ಮಾಡುವವರಾಗಿರ್ಲಿ, ಪೆಟ್ರೋಲ್ ಸಿಗದೆ ಹೋದರೆ ಕಾಲೇ ಕಾರು ನೆನಪಿರಲಿ. ಕೇಳುಗರೆ, ಹಲವು ವೈಜ್ಞಾನಿಕ ವಿಧಾನವನ್ನು ಗೊತ್ತಿಲ್ಲದೇನೆ ಬಳಸ್ತಾ ಇರ್ತೇವೆ. ಇಂತಹ ವೈಜ್ಞಾನಿಕ ಹಾಗೂ ತಾಂತ್ರಿಕ ಮಾಹಿತಿ ನೀಡುವ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಕಾರ್ಯಕ್ರಮ ಸರಣಿ JNNC ಶಿವಮೊಗ್ಗ ಇವರ ಸಹಯೋಗದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 9:05. ಕೇಳಿ, ಶಿವಮೊಗ್ಗದ JNNC ಸಹಯೋಗದ ಕಾರ್ಯಕ್ರಮ ಸರಣಿ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ಪ್ರತಿ ಬುಧವಾರ ಬೆಳಗ್ಗೆ 9:05. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗು, ಇದನ್ನು ನಿರ್ಮೂಲನೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಹೆಣ್ಣು ಮಕ್ಕಳಿಗೆ 18 ವರ್ಷ, ಗಂಡು ಮಕ್ಕಳಿಗೆ 21 ವರ್ಷ ತುಂಬುವ ಮುನ್ನ ಮದುವೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಪೋಷಕರು, ಪುರೋಹಿತರು, ಕಲ್ಯಾಣ ಮಂಟಪದ ಮಾಲೀಕರು ಹಾಗೂ ಭಾಗವಹಿಸುವ ಎಲ್ಲರೂ ಶಿಕ್ಷೆಗೆ ಗುರಿಯಾಗುವರು. ನಿಮ್ಮ ಸುತ್ತಮುತ್ತ ಬಾಲ್ಯ ವಿವಾಹ ನಡೆಯುತ್ತಿದ್ದರೆ ಮಕ್ಕಳ ಸಹಾಯವಾಣಿ